ಉತ್ತಕ್ಕೆ ಮಾಲ ಮಾಲವಾಳಮ್ಮ ಲಿಂಗದಾಕೆ ಉತ್ತಕ್ಕೆ ಮಾಲ ಮಾಲವಾಳಮ್ಮ ಲಿಂಗದಾಕೆ ಲಿಂಗದಾಕೆ ಕೊಳಮ್ಮ ಲಿಂಗದ ಬಂಡ ನಾಡನ ಬನ್ನಿ ಲಿಂಗದ ಕಂಡದ್ದಾರೆ ಸೊಪ್ಪಲ್ಲ ಬಾಡಿಯ ತರಗೆ ದಮಲಿಂಗದ ಸೊಪ್ಪಲ್ಲ ಬಾಡಿಯ ತರಗೆ ದಮಲಿಂಗದ ತರಗೆದ್ದು ಕರಿಯುವ ಲಿಂಗದ ಕೇರು ಬಾರೆ ವನ್ನ ಕಳಸ ಮೋಡಿಯ ಬಾಯ ಬೇಡೋತಾ